ಖುಷಿ ಕೊಡುವಂತಹ ಒಂದು ವಿಚಾರ. ಮತ್ತೆ ಇಂಥ ಒಂದು ಅವರ ಪ್ರಯತ್ನಕ್ಕೆ ಸಾಕಷ್ಟು ಬೆಂಬಲ ಕೂಡ ದೊರೆತಿದೆ. ರಾಷ್ಟ ಮಟ್ಟದ ಅನೇಕ ಸಂಸ್ಥೆಗಳು ಅವರಿಗೆ ಗೌರವ ಸನ್ಮಾನ ಮಾಡಿವೆ. ವಿಶೇಷವಾಗಿ ಕೊಯಮತ್ತೂರಿನೊಳಗಿರುವಂತಹ ಕಬ್ಬು ಸಂಶೋಧನಾ ಕೇಂದ್ರ ಏನಿದೆ, ಅವರಿಗೆ ಒಬ್ಬ ಇನ್ನೋವೇಟಿವ್ ಫಾರ್ಮರ್ ಅಂತ ಹೇಳಿ ತಿಳಿದು ಅವರ ಐಡಿಯಾಗಳಿಗೆ ಒಂದು ಪುರಸ್ಕಾರ ನೀಡಿ ಗೌರವಿಸಿದೆ. ನಮ್ಮ ನಾಡಿನ ಅನೇಕ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿರಬಹುದು, ಅವು ಕೂಡ ಅವರ ಈ ಯೋಜನೆಗಳಿಗೆ ಬೆಂಬಲವಾಗಿ ನಿಂತು ಸನ್ಮಾನ ಮಾಡಿವೆ. ಅಂಥ ಮಹಾಲಿಂಗಪ್ಪ ಇಟ್ನಾಳ್ ಅವರು ಏನು ಮಾಡಿದ್ದಾರೆ ಅನ್ನೋದನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಮಗೆ ಪರಿಚಯ ಮಾಡಿಕೊಳ್ತಾ ಇದ್ದೀವಿ. ನಾವು ಇವತ್ತ ಮಹಾಲಿಂಗಪ್ಪ ಇಟ್ನಾಳ್ ಅವರ ತೋಟ ಮತ್ತು ಮನೆಯೊಳಗಿದ್ದೀವಿ. ನಮಸ್ಕಾರ ಮಹಾಲಿಂಗಪ್ಪ ಇಟ್ನಾಳ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ತಾವು ಮಾಡುವಂತಹ ಒಂದು ಏನು ಕಾರ್ಯ ನೋಡಿ ಬಹಳ ಸಂತೋಷ ಆಯಿತು. ಈ ಒಂದು ವಿಚಾರ ಅಂದ್ರೆ ಬೆಲ್ಲದೊಳಗೆ ಇಂಥ ಬಗೆಯ ಬೆಲ್ಲಗಳನ್ನ ನಾವು ತಯಾರು ಮಾಡಬೇಕು, ಸುವಾಸನಯುಕ್ತವಾದಂತಹ ಬೆಲ್ಲವನ್ನ ತಯಾರು ಮಾಡಬೇಕು, ಮತ್ತೆ ಆರೋಗ್ಯಪೂರ್ಣವಾದಂತಹ ಬೆಲ್ಲವನ್ನ ತಯಾರು ಮಾಡಬೇಕು ಅನ್ನುವಂತಹ ಯೋಚನೆ ಮೊಳಕೆ ಒಡೆದಿದ್ದ ಹ್ಯಾಂಗ, ಮತ್ತೆ ಯಾವ ರೀತಿ ತಾವು ಮುಂದುವರೆದ್ರಿ? ಸರ್ ನಮ್ಮ ಮೊದಲಿಗೆ ನಾನು ಅತ್ಯಂತ ಕಡು ಬಡವ ರೈತ, ರಸ್ತೆ ಬದಿಯಲ್ಲಿ ನಾನು ಸೈಕಲ್ ಪಂಚರ್ ತೆಗಿತಾ ಇದ್ದೆ. ನಂತರ ಜಗತ್ತಿಗೆ ಮಹಾಮಾರಿ ಕೋವಿಡ್ ಅನ್ನುವಂಥದ್ದು ಬಂದಾಗ ನಮ್ಮೂರಿನ ಯುವಕರೆಲ್ಲ ಬೆಂಗಳೂರನ್ನು ತೊರೆದು ಅಲ್ಲಲ್ಲಿ ನೌಕರಿಯವರೆಲ್ಲ ಮನೆಗೆ ಬಂದಾಗ ನಮ್ಮದು ಮಹಾಲಿಂಗ್ಪುರ ಅನ್ನುವಂಥದ್ದು ಇಡೀ ಏಷ್ಯಾ ಖಂಡದಲ್ಲಿ ಅತಿದೊಡ್ಡ ಬೆಲ್ಲದ ಮಾರುಕಟ್ಟೆಯನ್ನು ಹೊಂದಿದಂತ ನಾಡು ನಮ್ಮದು ಮಹಾಲಿಂಗ್ಪುರ. ನಮ್ಮ ಬೆಲ್ಲನೂ ವಿಷವಾದ್ರೇನೆ ಜಗತ್ ಹೆಂಗ್ ಒಪ್ತದೆ ಅನ್ನುವಂತ ಆಲೋಚನೆ ಬಂತು ನಮ್ಮ ಹತ್ರ. ಬೆಲ್ಲವು ಬೆಲ್ಲವನ್ನಾಗಿ ಕೊಡೋದು ಬೇಡ, ಬೆಲ್ಲವನ್ನು ಗ್ರಾಹಕರಿಗೆ ಬೇಕಾದಂತಹ ಸೈಜ್ನಲ್ಲಿ, ಇವತ್ತು ಪುಡಿ ಬೆಲ್ಲ ಇರಬಹುದು 5 ಗ್ರಾಮದ ಬೆಲ್ಲದಿಂದ ಹಿಡಿದು 10 ಕೆಜಿವರೆಗೆ ಬೆಲ್ಲ ಅಂದ್ಕೊಳ್ಳಿ 5 ಕೆಜಿ 10 ಕೆಜಿ 1 ಕೆಜಿ ನೋಡ್ತೀವಿ. ನಾವು ನಮ್ಮ ಯುವಕರು ನನ್ನ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಮತ್ತು ಇನ್ನಷ್ಟು ಪ್ರಗತಿಪರ ರೈತರು ಆಲೋಚನೆ ಮಾಡಿ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ 5 ಗ್ರಾಮ್ ಬೆಲ್ಲಗಳನ್ನು ತೆಗೆದಿವಿ. ಇದನ್ನು 5 ಗ್ರಾಮ್ ತೆಗೆದು ಬೆಲ್ಲದಲ್ಲಿ ಎಷ್ಟೋ ಬಿಡೋದು ಬೇಡ, ಇದನ್ನು ಚಾಕ್ಲೇಟ್ ಬೆಲ್ಲ ಕೊಡೋಣ, ಮಕ್ಕಳಿಗಾಗಿ ಕಾಫಿ ಬೆಲ್ಲ ಕೊಡೋಣ. ಆಮೇಲೆ ಈಗ ಅರ್ಧ ತಲೆನೋವಿಗಾಗಿ ಹಿರಿಯರೆಲ್ಲ ದಾಲ್ಚಿನಿ ಬೆಲ್ಲವನ್ನು ಹಿಂದೆ ತಿಂತಾ ಇದ್ರು, ಅದನ್ನು ದಾಲ್ಚಿನಿ ಕೂಡಿಸಿಕೊಡೋಣ. ಆಮೇಲೆ ಮೈಕೈ ನೋವು ಬಂದಾಗ ನಮ್ಮ ಹಿರಿಯರು ಶುಂಠಿ ಮತ್ತು ಬೆಲ್ಲವನ್ನು ಸೇರಿಸಿ ತಿಂತಿದ್ರು, ಸಂಕ್ರಮಣ ಬಂದಾಗ ಎಳ್ಳು ಬೆಲ್ಲವನ್ನು ಸೇರಿಸಿ ತಿಂತಿದ್ರು, ಅದೇ ರೀತಿಯಾಗಿ ನಮ್ಗೆ ಯುಗಾದಿ ಮತ್ತಂದ್ರೆ ಬೇವು ಬೆಲ್ಲ ತಿದ್ರು. ಇವನ್ನೆಲ್ಲವನ್ನೂ ಬೆಲ್ಲದಲ್ಲಿ ಸೇರಿಸಿ ನಾವೇ ಮಾರುಕಟ್ಟೆಗೆ ತಂದ್ರೆ ಒಳ್ಳೇದಾಗತ್ತೆ ಅನ್ನುವಂತ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು 18 ತರಹದ ಬೆಲ್ಲವನ್ನು ಮಾರುಕಟ್ಟೆಗೆ ತಂದಿವಿ ಸರ್. ಮಾರುಕಟ್ಟೆಗೆ ಬರಬೇಕಾದಾಗ ನನ್ನ ಎಲ್ಲ ಸ್ನೇಹಿತರು ಗ್ರಾಮದ ಯುವಕರು ಬಹಳಷ್ಟು ಸಾಮಾಜಿಕ ಜಾಲತಾಣ ಮುಖಾಂತರ ಅತ್ಯಂತ ಒಂದು ಉತ್ತಮವಾದಂತಹ ಪ್ರಚಾರ ಕೊಟ್ಟರು. ಆ ಪ್ರಚಾರಕ್ಕೆ ತಕ್ಕಂಗ ಆ ಗ್ರಾಹಕರಿಗೆ ಮೋಸ ಆಗದಂತೆ ನಾವು ಉತ್ತಮ ಗುಣಮಟ್ಟದ ಬೆಲ್ಲವನ್ನು ಮಾರುಕಟ್ಟೆಯಲ್ಲಿ ಮಾರಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಸಕ್ಸಸ್ ಆಗಿದ್ದೀವಿ. ಅದೇ ರೀತಿ ಈಗ ಬೆಲ್ಲ ಮತ್ತು ಹುಣಸೆಯನ್ನು ಸೇರಿಸಿ ಚಿಗಳಿ ಅಂತ ಮಾರ್ತಾ ಇದ್ದೀವಿ. ಇವತ್ತದ ಚಿಗಳಿ ನಾವು 5 ರೂಪಾಯಿಗೊಂದು ಮಾರ್ತೀವಿ. ರೈತರಿಗೆ ಹೇಳಲಿಕ್ಕೆ ಇಚ್ಛೆ ಏನ್ ಪಡ್ತೀನಿ ಅಂತಂದ್ರೆ, ನಾವು ಮಾರುಕಟ್ಟೆಯಲ್ಲಿ ಉಪ್ಪನ್ನು ಖರೀದಿ ಮಾಡಿದಾಗ ಅದರ ಬೆಲೆ 10 ರೂಪಾಯಿ ಇದೆ, ಅದನ್ನ ನಾನು ಹುಣಸೆ ಮತ್ತು ಬೆಲ್ಲದೊಂದಿಗೆ ಸೇರಿಸಿದಾಗ 1,000 ರೂಪಾಯಿ 1 ಕೆಜಿ ಚಿಗಳಿ ಹೋಗತ್ತೆ. ಅಂದ್ರೆ ಆ ಉಪ್ಪಿನ ಬೆಲೆನೂ ಸಹಿತ 1,000 ರೂಪಾಯಿ ಬೀಳುತ್ತದೆ. ಅದಕ್ಕೆ ರೈತ ತಾನು ಬೆಳೆದಂತ ಬೆಳೆಯನ್ನ ನಾನು ಯಾವುದ್ರ ಜೊತೆ ಸೇರಿಸಿ ಮೌಲ್ಯವರ್ಧನೆ ಮಾಡಿದಾಗ ಅದರ ಬೆಲೆ ದ್ವಿಗುಣವಾಗುತ್ತದೆ ಅನ್ನುವಂತ ಮನೋಭಾವನೆಯನ್ನು ಇಟ್ಟುಕೊಂಡು ತನಗೆ ತನ್ನ ಇರುವಂತ ರೈತರ ಜೊತೆ ಮಾತನಾಡಿಕೊಂಡು ಇಲ್ಲ ಹಿರಿಯ ಕೃಷಿ ಅಧಿಕಾರಿಗಳಿದ್ದಾರೆ ನಮ್ಮಲ್ಲಿ, ಅವರ ಜೊತೆ ಚರ್ಚಾ ಮಾಡಿ ಇದನ್ನು ಮಾಡಿದ್ರೆ ರೈತ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವತ್ತು ರೈತ ಆದಾಯ ದ್ವಿಗುಣ ಮಾಡೋದು ಮುಖ್ಯ ಅಲ್ಲ, ಆದಾಯ ದ್ವಿಗುಣ ಮಾಡಿದ ನಂತರ ಅವನಿಗೆ ಬೆಲೆ ಸಿಗದಿದ್ರೆ ರೈತ ಅಲ್ಲಿ ಸಫರ್ ಆಗ್ತಾನೆ. ಅದಕ್ಕೆ ರೈತನ ಭವಿಷ್ಯ ಉಜ್ವಲ ಆಗಬೇಕಾಗ್ತದಂದ್ರೆ, ನಾಡಿಗೆ ಅನ್ನ ಹಾಕುವ ರೈತನು ಸಹಿತ ಎಲ್ಲರಂತೆ ಒಂದಾಗಿ ಬದುಕಬೇಕಾಗ್ತದಂದ್ರೆ ರೈತನಿಗೆ ಬೆಲೆ ಬಹಳ ಮುಖ್ಯ ಆಗ್ತದೆ. ರೈತನಿಗೆ ಬೆಲೆ ಸಿಗಲಿ ಅಂತ ಕೂತ್ರ ಆಗಲ್ಲ. ರೈತ ತಾನು ಬೆಳೆದಂತ ಬೆಲೆಗೆ ಮೌಲ್ಯವರ್ಧನೆಯನ್ನು ತಾನೇ ಮಾಡಿದ್ರೆ ಅದಕ್ಕೆ ಪ್ಯಾಕಿಂಗ್ ಮಾಡಲಿಕ್ಕೆ ಸರ್ಕಾರ ಅನುದಾನ ಕೊಡ್ತದೆ, ಮಾರುಕಟ್ಟೆಗೆ ಹೆಲ್ಪ್ ಮಾಡ್ತದೆ. ಇವತ್ತು ODOP ಸ್ಕೀಮ್ ಅಂತಿದೆ, 1 ಜಿಲ್ಲೆ 1 ಉತ್ಪನ್ನ. ಈ ದೇಶದ ಪ್ರಧಾನಿಯವರು 1 ಜಿಲ್ಲೆ 1 ಉತ್ಪನ್ನ ತಂದಾಗ ನಮ್ಮ ಬಾಗಲಕೋಟೆ ಜಿಲ್ಲೆ ಬೆಲ್ಲಕ್ಕೆ ಆಯ್ಕೆ ಆಗಿತ್ತು. ಆ ಆಯ್ಕೆ ಆದಂತ ಬೆಲ್ಲದ ಅನುದಾನವನ್ನು ನಾನು ಪಡೆದುಕೊಂಡಿದ್ದೀನಿ. ನಾನು 1 ಜಿಲ್ಲೆ 1 ಉತ್ಪನ್ನದ ಬೆನಿಫಿಷಿಯರ್. ನಾನು ನಮ್ಮ ಜಿಲ್ಲೆಯ ಹಿರಿಯ ಅಧಿಕಾರಿಗಳಾದಂತಹ ಚೇತನಾ ಪಾಟೀಲ್ ಅವರು ಇರ್ಬೋದು, ಗೀತಾ ಹಿರೇಮಠ ಅವರು ಇರ್ಬೋದು, ನಮ್ಮ ಸಹೋದರಿ ತಸ್ಕಿನ್ ಡಾಂಗೆ ಮೇಡಮ್ ಅವರು, ಹಿಂಗೆ ನನಗೆ ಎಲ್ಲಾ ಕೃಷಿ ಅಧಿಕಾರಿಗಳು ಬಹಳಷ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಅನುದಾನ ಕೊಡಿಸುವುದರಲ್ಲಿ ಇರಬಹುದು ಅಥವಾ ನನ್ನ ಬೆಲ್ಲವನ್ನ ತಮಗಿಂತ ಹಿರಿಯ ಅಧಿಕಾರಿಗಳು ಬಂದಾಗ ಅವರನ್ನು ಪುರಸ್ಕಾರ ಮಾಡುವಾಗ ನಮ್ಮ ಬೆಲ್ಲವನ್ನ ಕೊಟ್ಟ ರೈತನ ಬೆಲ್ಲ ಅಂತ ಪರಿಚಯ ಮಾಡಿಸಿಕಿಸಿಂದ ಆ ರೀತಿನೂ ವ್ಯಾಪಾರ ಮಾಡಲಿಕ್ಕೂ ನನಗೆ ಬಹಳ ತುಂಬಾ ಸಹಾಯ ಮಾಡಿದ್ದಾರೆ. ನಾನು ರೈತ ಕುಲ ಬಾಂಧವರ ಪರವಾಗಿ ಆ ಕೃಷಿ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದೇನತಂದ್ರೆ, ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಾವು ಕಾರ್ಖಾನೆಗಳಿಗೆ ಕೊಟ್ಟರೆ 2,800 ರೂಪಾಯಿ ಆಗುತ್ತೆ ಕಬ್ಬು. ಅದ್ರ ರೈತ 1 ಟನ್ ಕಬ್ಬಿನಲ್ಲಿ 30,000 ರೂಪಾಯಿನ ಗಳಿಸಬಹುದು. ಅದು ಹೆಂಗಂತ ಕೇಳಿದ್ರೆ ಎಲ್ಲರಿಗೂ ದಿಗ್ಭ್ರಮೆನೂ ಆಗತ್ತೆ. ಕಬ್ಬನ್ನ ಕಾರ್ಖಾನೆಯವರು 2.80 ರೂಪಾಯಿ 1 ಕೆಜಿ ಖರೀದಿ ಮಾಡ್ತಾರೆ. ಆ 1 ಕೆಜಿ ಕಬ್ಬನ್ನ ನಾವು ಕ್ರಷ್ ಮಾಡಿದಾಗ 600 ml ಜ್ಯೂಸ್ ಬರುತ್ತೆ. ಇವತ್ತು 200 ml ಜ್ಯೂಸ್ ಇರುವಂತಹ ಗ್ಲಾಸ್ಗೆ 10 ರೂಪಾಯಿ ಬೆಲೆ ಇದೆ. ಅಂದ್ರೆ 1 ಕೆಜಿ ಕಬ್ಬಿನಲ್ಲಿ 3 ಕಪ್ ಹಾಲು ಬಂತು. ಅಂದ್ರೆ 30 ರೂಪಾಯಿ ರೊಕ್ಕ ಆಯ್ತು. ಒಂದ್ ಟನ್ ಕಬ್ಬಿಗೆ 30 ಸಾವಿರ ರೂಪಾಯಿ ಆಯ್ತು. ರೈತ ತನ್ನ ಒಂದ್ ಟನ್ ಕಬ್ಬಿನಲ್ಲಿ 30 ಸಾವಿರ ರೂಪಾಯಿ ಗಳಿಸಬೇಕಂದಾಗ 50 ಟನ್ ಕಬ್ಬ ಬೆಳೆದ್ರೆ ಒಂದ್ ಎಕರೆಯಲ್ಲಿ ರೈತ 15 ಲಕ್ಷ ರೂಪಾಯಿ ಸಹಿತ ಆದಾಯವನ್ನ ತಾನು ಮಾಡ್ಕೋಬಹುದು ಅನ್ನುವಂತ ಮಾತನ್ನ ನಾನು ಹೇಳ್ತೀನಿ. ರೈತನ ಮಕ್ಕಳು ಇನ್ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ಮ ತಂದೆ ನಮ್ಮ ಪೂರ್ವಜರು ಹಾಕಿಕೊಟ್ಟಂತ ಭೂಮಿಯಲ್ಲಿ ಬೆಳೆದಂತ ಕಬ್ಬು ಇರಬಹುದು, ಇವತ್ತು ಜೋಳ ಇರಬಹುದು, ಮೆಕ್ಕೆಜೋಳ ಇರಬಹುದು, ಅದನ್ನ ಮೌಲ್ಯವರ್ಧನೆ ಮಾಡೋ ಅನ್ನುವಂತ ನಂದು ವಿನಂತಿ ಅದ ರೈತ ಕುಲ ಬಾಂಧವರಲ್ಲಿ. ಸರ್, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಒಂದ್ ಸ್ವಲ್ಪ ನಮ್ಮ ಕಲ್ಪನೆಗಳನ್ನ ನಮ್ಮ ವಿಚಾರಗಳನ್ನ ಬದಲಾವಣೆ ಮಾಡಿಕೊಂಡು ಅದರ ಪ್ರಕಾರ ನಾವು ಹೋದಿವೆ ಅಂತಂದ್ರೆ ಸಾಕಷ್ಟು ಲಾಭ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಈಗ ತಾವೇನ್ ಮಾಡ್ತಾ ಇದ್ರಿ, 18 ಬಗೆಯ ಬೆಲ್ಲವನ್ನ ತಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಸಾಕಷ್ಟು ಬೇರೆ ಬೇರೆ ಮಸಾಲೆ ಫ್ಲೇವರ್ ಇರುವಂತವು. ಇಂಥ ಒಂದು ವಿಚಾರ ಬಂದಾಗ 18 ನೀವು ಒಮ್ಮೆಲೆ ಶುರು ಮಾಡಿದ್ರು ಅಥವಾ ಒಂದೊಂದಾಗಿ ಶುರು ಮಾಡಿದ ನಂತರ ಜನರ ಸಪೋರ್ಟ್ ನೋಡಿಕೊಂಡು ಜನರ ಒಂದು ಪ್ರತಿಸ್ಪಂದನೆ ನೋಡಿಕೊಂಡು ನಾವು ಇದನ್ನ ಮಾಡಿದ್ರೆ ಚಲೋ ಇರ್ತದೆ, ಇದನ್ನ ಮಾಡಿದ್ರೆ ಚಲೋ ಇರ್ತದೆ ಅಂತ ಹೇಳಿ ಹಿಂಗೆ ಸುಧಾರಣೆ ಮಾಡಿಕೊಂಡು ಈ ಎಲ್ಲ 18 ಏನು ರೂಪಗಳದಾವ ಇವುಗಳನ್ನ ನೀವು ಮಾಡಕ್ ಶುರು ಮಾಡಿದ್ರೆ? ಸರ್, ನಾವು ಮೊದಲನೇದಾಗಿ ಮುಂಚೆ ಮಾಡಿದಾಗ 2-3 ಫ್ಲೇವರ್ ಅನ್ನ ಮಾಡಿದ್ವಿ. ಅದಕ್ಕೆ ಉತ್ತಮ ಮಾರುಕಟ್ಟೆ ಬಂತು ಸರ್. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಈ ಬೆಂಗಳೂರಲ್ಲಿ ಇರುವಂತಹ ಗ್ರಾಹಕರಿಗೆ ಒಂದು ಸಮಸ್ಯೆ ಇದೆ ಸರ್. ನಮ್ಮ ಹಳ್ಳಿ ಭಾಗದಲ್ಲಿ ರೈತರು 5 ಕೆಜಿ ಪೆಂಟ್ ಇದ್ರು ಅದನ್ನ ಜಜ್ಜಿ ನಾವು ಅಡಿಗೆಗೆ ಸೇರಿಸ್ತೀವಿ. ಸಿಟಿ ಭಾಗದಲ್ಲಿ ಇರುವಂತ ಏನು ಪರಿಸ್ಥಿತಿ ಇದೆ ಅಂದ್ರೆ ಸರ್, ಅಪಾರ್ಟ್ಮೆಂಟ್ ನಲ್ಲಿ ಗ್ರಾಹಕರು ಇರ್ತಾರೆ. ಮೇಲ್ಗಡೆ ಇರುವಂತ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಬೆಲ್ಲದ ಪೆಂಟೆಯನ್ನು ನಾವು ಜಜ್ಜಿದ್ರೆ ಅದು ಕೆಳಗಡೆ ವರೆಗೆ ಸೌಂಡ್ ಆಗತ್ತೆ. ತೆಳಗಿನವರೆಲ್ಲ ಮೇಲಿನವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಆದ್ರೆ ಅವ್ರಿಗೆ ಬೆಲ್ಲ ತಿನ್ಬೇಕಾಗಿದೆ, ಅವ್ರಿಗೆ ಯಾವ ರೂಪದಲ್ಲಿ ಕೊಡಬೇಕು ಅನ್ನುವಂಥದ್ದು ಒಂದು ನಮ್ಮ ಮುಂದೆ ಸಮಸ್ಯೆ ಬಂದಿತ್ತು ಸರ್. ಆವಾಗ ನಾವು ಕಂಡು ಹಿಡಿದದ್ದು, ನಾವು ಆಲೋಚನೆ ಮಾಡಿದ್ದು 5 ಗ್ರಾಮ್ ಬೆಲ್ಲ, ಆಮೇಲೆ ಅವರಿಗೆ ತಕ್ಕಂಗೆ ಕಾಫಿ ಮತ್ತು ಟೀಗೆ ಬೇಕಾಗುವಂತ ಪುಡಿ ಬೆಲ್ಲವನ್ನ, ಆಮೇಲೆ ಅವ್ರ ಕಾಫಿ ಮತ್ತು ಟೀಯಲ್ಲಿ ಬೇಗನೆ ಕರಗುವಂತ, ಈಗ ಆಫೀಸ್ಗೆ ಹೋಗಬೇಕಾದ್ರೆ ಟೈಮ್ ಆಗಿದೆ, ಹಾಲಿನಲ್ಲಿ ಬೇಗನೆ ಮೆಲ್ಟ್ ಆಗಬೇಕಾದ್ರೆ ಅದಕ್ಕೂ ಮೃದುವಾದಂತ ವೆಟ್ ಜಾಗರಿ ಅನ್ನುವಂಥದ್ದನ್ನ ತಂದಿವಿ. ಗ್ರಾಹಕರ ಮನಸ್ಥಿತಿ, ಅವರ ಪರಿಸ್ಥಿತಿಗೆ, ಅವ್ರಿಗೆ ಯಾವ ಹಂತದಲ್ಲಿ ಬೇಕು ಅನ್ನುವಂತ ಆ ಹಂತವನ್ನು ಅಭ್ಯಾಸ ಮಾಡಿದ್ವಿ, ಕೊಟ್ಟಿವಿ. ಆಮೇಲೆ ನಮ್ಮ ಪೂರ್ವಜರೆಲ್ಲ ನೋಡ್ಕೋತ ಬಂದ್ವಿ ಸರ್. ಎಳ್ಳು ಬೆಲ್ಲನ ರೆಪೇರ್ ಮಾಡ್ತಾರೆ, ಪ್ರತಿ ಅಮಾಸೆಗೊಮ್ಮೆ ನಾವು ಬ್ಯಾಳಿ ಬೆಲ್ಲನ ಹಾಕಿ ಹೋಳಿಗೆಯನ್ನು ಮಾಡ್ತೀವಿ. ಇದರ ಮೂಲ ಉದ್ದೇಶ ಬೆಲ್ಲದಿಂದ ಸಾಕಷ್ಟು ನಮ್ಮ ದೇಹಕ್ಕೆ ಲಾಭ ಇದೆ ಅನ್ನುವಂಥದ್ದು ನಮ್ಮ ಪೂರ್ವಜರಿಂದ ಕಲಿತದ್ದು. ಅದನ್ನ ಎಲ್ಲದರ ಜೊತೆ ಕೂಡಿಸಿಕೊಡಕತ್ತಿದ್ವಿ. ಇವತ್ತು ದಾಲ್ಚಿನ್ನಿ ಕೂಡಿಸಿಕೊಟ್ರೆ ತಲೆನೋವು ಕಡಿಮೆ ಆಗತ್ತೆ, ಮೈಕೈ ಹೊಡೆಯಕತ್ತಿದ್ರೆ ನಾವು ಶುಂಠಿ ಬೆಲ್ಲ ಅಂತಿದ್ದೀವಿ. ಹಿಂದಕ್ಕೆ ನಾವು ಆಯಾಸ ಆಗಿ ಬಂದಾಗ ನಮ್ಮವರು ಬೆಲ್ಲ ಮತ್ತು ಒಂದ್ ಸ್ವಲ್ಪ ನೀರನ್ನು ಕೊಡ್ತಿದ್ರು, ಶರೀರಕ್ಕೆ ಒಂದು ಬೂಸ್ಟ್ ಕೊಟ್ಟಂಗಾಗತ್ತಿತ್ತು. ಅದಕ್ಕೆ ಹಿಂದಿನ ಹಿರಿಯರ ಜೊತೆ ಕೂತು ಮಾತನಾಡಿದ್ವಿ, ನೀವು ಬೆಲ್ಲದಲ್ಲಿ ಏನೇನು ಸೇರಿಸಿ ತಿಂತಿದ್ರಿ ಅದನ್ನ ನಮಗೆ ಮಾರ್ಗದರ್ಶನ ಮಾಡ್ರಿ. ಆ ಎಲ್ಲ ಹಿರಿಯರ ಜೊತೆ ಕೂತು ಮಾತನಾಡಿದಾಗ ಇಷ್ಟೊಂದು ಫ್ಲೇವರ್ ಅನ್ನ ಮಾರುಕಟ್ಟೆಗೆ ತರಬೇಕಾದ. ಮತ್ತು ಚಾಕ್ಲೇಟ್ ಮತ್ತು ಕಾಫಿಯನ್ನ ಯಾಕೆ ತಂದಿವಿ ಅನ್ನಾಕ, ಮಕ್ಕಳು ಬರೀ ಚಾಕ್ಲೇಟ್ ಕಾಫಿ ಕಾಫಿ ಅಂತಿದ್ರು. ಆ ಕಾಫಿಯನ್ನ ಬೆಲ್ಲದಲ್ಲಿ ಸೇರಿಸಿದ್ರೆ ಹೆಂಗಾದ್ರೆ, ತಕ್ಷಣ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮದೇ ರೈತರು ಬೆಳೆದಂತ ಒರಿಜಿನಲ್ ಕಾಫಿ ಅಂತಂದು ಅದನ್ನ ರೋಸ್ಟ್ ಮಾಡಿ ಪೌಡರ್ ಮಾಡಿ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಿ. ಈಗ ಮಕ್ಕಳು ಸಹಿತ ಕೆಮಿಕಲ್ ಇರುವಂತ ಕಾಫಿ ತಿನ್ನುವಂತ ಪ್ರಮೇಯ ಇಲ್ಲ, ಅದನ್ನ ಬೆಲ್ಲದಲ್ಲಿ ಸೇರಿಸಿಕೊಟ್ಟಾಗ ಮಕ್ಕಳಿಗೆ ಅದು ಚಾಕ್ಲೇಟ್ ಫೀಲಿಂಗ್ ಬರುತ್ತೆ, ಅವ್ರಿಗೆ ಮಕ್ಕಳಿಗೆ ರಕ್ತ ಶುದ್ಧೀಕರಣ ಆಗ್ತದೆ. ಈಗ ಹಿಂದಕ್ಕೆಲ್ಲ ನಮ್ಮ ಸಿಂಗಾ ಮತ್ತು ಬೆಲ್ಲ ತಿಂತಿದ್ವಿ, ಈಗೆಲ್ಲ ಪಿಜ್ಜಾ ಬರ್ಗರ್ಗ್ ಬಂದ್ಬಿಟ್ಟಿವಿ, ಸಿಂಗಾ ಬೆಲ್ಲ ಹೋಗಿಬಿಟ್ಟಿದೆ. ಹಿಂದಕ್ಕೆ ಬಂದಾಗ ನಮ್ಮ ರೈತರ ಮನೆ ಆಲೆ ಮನೆಗಳಿಗೆ ಬಂದಾಗ ಕಬ್ಬಿನ ಹಾಲು ಕುಡಿತಿದ್ವಿ, ಇವತ್ತು ವಿಷಮುಕ್ತ ಬೆಲ್ಲ ತಯಾರು ಮಾಡಕ್ ಹತ್ತಿದ ಮೇಲೆ ಆಲೆ ಮನೆಗಳಲ್ಲಿ ಕಬ್ಬಿನ ಹಾಲು ಸಿಗದಂತಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬ ರೈತರಲ್ಲಿ ವಿನಂತಿ ಏನಂದ್ರೆ, ಈಗ ಆಗೊಂದು ಕಾಲ ಇತ್ತು ಸರ್, ಏನ್ ಕಾಲ ಇತ್ತಂದ್ರೆ ಒಂದು ಗಾಣದ ಮನೆ ಹಾಕ್ಬೇಕಂದ್ರೆ 1 ಎಕರೆ ಖಾಲಿ ಜಾಗ ಇರಬೇಕು, 15-20 ಜನ ಲೇಬರ್ ಇರಬೇಕು, ಮತ್ತೆ 20-30 ಲಕ್ಷ ರೂಪಾಯಿ ಹಣ ಇರಬೇಕು ಅನ್ನುವಂತದ ಭಾವನೆ ಇತ್ತು. ಇವತ್ತು ನಾವು ನಾಳೆ ಒಂದು ಆಲೆ ಮನೆಯನ್ನು ಪ್ರಾರಂಭ ಮಾಡ್ತಿದ್ವಿ ಸರ್. ಆ ಆಲೆ ಮನೆಯ ಉಪಯೋಗ ಇಡೀ ರಾಜ್ಯಕ್ಕೂ ಮತ್ತು ದೇಶಕ್ಕಾಗಲಿ ಅನ್ನುವಂಥದ್ದು ನಮ್ಮದು ಹಂಬಲ ಇದೆ ಸರ್. ಇದೇನಂತಂದ್ರೆ ಒಂದು ಚಿಕ್ಕ ಕುಟುಂಬ ಇರಲಿ, 1 ಎಕರೆ ಜಾಗ ಇರಲಿ ಸರ್, ಅವ್ರದ್ದು 30-40 ಜಾಗದಲ್ಲಿ ಒಂದು ಆಲೆ ಮನೆ ಕಟ್ಟಬಹುದು ಸರ್. ಅದು 2 ಲಕ್ಷ ರೂಪಾಯಿ ರೊಕ್ಕ ಸರ್, ಇಬ್ಬರೇ ಜನ ಕೆಲಸಗಾರರು. ಅಷ್ಟರಲ್ಲೇ ಸಹಿತ ನಾವು ಬೆಲ್ಲ ತಯಾರು ಮಾಡಬೇಕು ಅನ್ನುವಂತ ಪ್ರಾಜೆಕ್ಟ್ ಅನ್ನ ಈ ನಾಡಿನ ಜನರಿಗೆ ಲೋಕಾರ್ಪಣೆ ಮಾಡ್ತಾ ಇದ್ವಿ ಸರ್. ಯಾಕಂತಂದ್ರೆ ಗಾಣ ಕಟ್ಟಬೇಕಂದ್ರೆ ಬಹಳ ದೊಡ್ಡ ರೈತ ಬೇಕಂತಿಲ್ಲ, ಇವತ್ತು ಅವ್ರದ್ದು 30-40 ಸೈಟ್ ಇದ್ರೆ ಸಾಕು ಸರ್, ಅಲ್ಲೊಂದು ಆಲೆ ಮನೆ ಕಟ್ಟಬಹುದು ಸರ್. ಮನೆಯಲ್ಲಿ 2 ಜನ ಗಂಡ ಹೆಂಡತಿ ಇಬ್ಬರೇ ಇದ್ರು ಸಹಿತ ಬೆಲ್ಲ ಮಾಡ್ಕೋಬಹುದು, ಮನೆಯಲ್ಲಿ 2 ಲಕ್ಷ ರೂಪಾಯಿ ಇದ್ರೆ ಸಹಿತ ಅವ್ರ ಗಾಣವನ್ನು ಕಟ್ಕೋಬಹುದು ಸರ್. ಆ 2 ಲಕ್ಷ ರೂಪಾಯಿ ಹಾಕಿದಾಗ ಸರ್ಕಾರವು ಸಹಿತ 1 ಲಕ್ಷ ರೂಪಾಯಿ ODOP ಸ್ಕೀಮ್ನಲ್ಲಿ ಸಬ್ಸಿಡಿ ಕೊಡ್ತದೆ. ಅದನ್ನು ರೈತರು ತಗೊಂಡಾಗ ರೈತ 1 ಲಕ್ಷ ರೂಪಾಯಿದಲ್ಲಿ ಒಂದು ಆಲೆ ಮನೆ ಕಟ್ಟಬಹುದು ಅನ್ನುವಂತ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಡೆಮೋನ ನಾವು ಮಾಡಿದೀವಿ ಸರ್. ಯಾರೋ ರೈತರು ನೋಡೋರಿದ್ರು ಸಹಿತ ಅದನ್ನ ಬಂದು ನೋಡಿಕೊಂಡು ತಾವೂ ಸಹಿತ ಅದನ್ನ ಅನುಷ್ಠಾನಗೊಳಿಸ್ಕೋಬೇಕಂತ ನಮ್ಮದು ವಿನಂತಿ ಅದ ಸರ್. ನಾವು ಪೇಡ ಅಂದಾಗ ನಮಗೆ ಪ್ರಶ್ನೆ ಬರೋದು ಕವಾ ಮತ್ತು ಸಕ್ಕರೆ, ಯಾಕಂದ್ರೆ ಶುಗರ್ ಪೇಷಂಟ್ಗಳಿಗೆ ಸಕ್ಕರೆ ಅಂದ್ರೆ ಆಗಂಗಿಲ್ಲ, ಬಟ್ ಶುಗರ್ ಪೇಷಂಟ್ ಇದ್ದವರು ಪೇಡೆ ತಿನ್ಬೇಕು, ಆದಾಗ ಎಲ್ಲಿದ ತಿನ್ಬೇಕು? ಈ ಸಮಸ್ಯೆ ಬಂದಾಗ ಸರ್, ನಾವೇನ್ ಮಾಡಿದ್ವಿ, ನಮ್ಮ ಪೂರ್ವಜರು ತಯಾರ ಮಾಡತಕ್ಕಂತ ಅದೇ ಪದ್ಧತಿಯಲ್ಲಿ ತಯಾರು ಮಾಡಿದಂತ ಬೆಲ್ಲ ಮತ್ತು ನಮ್ಮ ರೈತರ ಇದರೊಳಗಿರುವಂತ ಹಾಲಿನಿಂದ ಬಂದಂತ ಕವಣ ತೆಗೆದುಕೊಂಡು ಎರಡನ್ನೂ ಸೇರಿಸಿ ಮಧುಮೇಹಿಗಳಿರುವಂತವ್ರು ಡಯಾಬಿಟಿಕ್ ಇರುವಂತವರು ಸಹಿತ ಪೇಡೆ ತಿಂದು ತಮ್ಮ ಆಸೆಯನ್ನು ತೀರಿಸಿಕೊಳ್ಳಿ ಅಂತ ಹೆಚ್ಚಿಂದ ಈ ಇಡೀ ಭಾರತ ದೇಶದೊಳಗೆ ಮೊದಲ ಬಾರಿಗೆ ಒಬ್ಬ ರೈತ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಂಪನಿಗಳಿರಬಹುದು, ಆದರೆ ರೈತನೇ ಸಹಿತ ಖುದ್ದಾಗಿ ಬೆಲ್ಲ ಸೇರಿದಂತ ಒಂದು ಬೆಲ್ಲದ ಪೇಡೆಯನ್ನ ಮಾರುಕಟ್ಟೆಗೆ ನಾವು ಲೋಕಾರ್ಪಣೆಗೊಳಿಸಲಾಗಿದ್ದೀವಿ. ಅದಕ್ಕಾಗಿ ಇನ್ನೂ ತಯಾರಿ ನಡೆದ ಸರ್. ಇನ್ನೊಂದೇನಂದ್ರೆ ಸರ್, ಈಗಿಷ್ಟು ನಾವು ಬೆಳಿಲಿಕ್ಕೆ ನಮಗೆ ರೈತರು ಬಹಳ ಸಪೋರ್ಟ್ ಮಾಡ್ತಾರೆ ಸರ್. ಸರಿಯಾದ ಟೈಮ್ ಕಬ್ಬು ಕೊಡ್ತಾರೋ, ಒಳ್ಳೆ ಬೆಳವಣಿಗೆಯಿಂದ ಬೆಳೆದಂತ ಕಬ್ಬು ಕೊಡ್ತಾರೋ, ಅದಕ್ಕೆ ಇದೇನೈತಲ್ಲ ಸರ್, ಇದು ಬಹಳ ಒಳ್ಳೇದು ಸರ್. ಇನ್ನೊಂದೇನತ್ತಂದ್ರೆ ಸರ್, ನಾವೆಲ್ಲರೂ ರೈತರು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಉದ್ಯೋಗವನ್ನು ಮಾಡಿದಾಗ, ಎಲ್ಲರೂ ಒಂದೇ ಉದ್ಯೋಗ ಮಾಡಿದಾಗ ಸಕ್ಸಸ್ ಆಗಲಿಲ್ಲ ಸರ್, ಒಬ್ಬೊಬ್ಬರು ಒಂದೊಂದು ಉದ್ಯೋಗವನ್ನು ಮಾಡಿದಾಗ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ ಸರ್. ಮಾಲಿಂಗಪ್ಪರೆ, ಸಂತೋಷ, ತಾವು ಸಾಕಷ್ಟು ಹೊಸ ಹೊಸ ಕಲ್ಪನೆಗಳನ್ನ ಮತ್ತೆ ಅವು ಏನ್ ಕಲ್ಪನೆಗಳದಾವ ಅದನ್ನ ತಾವು ಅನುಷ್ಠಾನಗೊಳಿಸುವಂತ ಒಂದು ನಿಟ್ಟಿನೊಳಗೆ ಕಾರ್ಯ ಮಾಡ್ತಾ ಇದ್ದೀರಿ, ಬಹಳ ಸಂತೋಷದ ವಿಷಯ. ತಮ್ಮ ಏನು ಪ್ರಯತ್ನಗಳು ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಈಗೇನು ನೀವು ಇಂಥ ಒಂದು ಪ್ರಯತ್ನ ಶುರು ಮಾಡಿದ್ರಿ, ಬೆಲ್ಲದೊಳಗೆ ಬೇರೆ ಬೇರೆ ರೂಪ ಇರುವಂತಹ ಬೆಲ್ಲಗಳು, ಆಮೇಲೆ ಆಕಾರ ಇರುವಂತಹದ್ದು, ಪುಡಿ ಬೆಲ್ಲ ಇರಬಹುದು, ಸಾಲಿಡ್ ಘನ ಬೆಲ್ಲ ಇರಬಹುದು, ಇಂಥ ಒಂದು ಪ್ರಯತ್ನ ಮಾಡಬೇಕಾಯ್ತಪ್ಪ ಅಂತಂದ್ರೆ ತಾವು ಹೇಳಿದ್ರಿ ತಮ್ಮಲ್ಲಿ ಸಂಪನ್ಮೂಲಗಳು ಬಹಳಷ್ಟು ಕೊರತೆ ಇತ್ತು ಮತ್ತೆ ಜಾಗದ್ದು ಕೂಡ ಕೊರತೆ ಇತ್ತು, ಅದರ ಜೊತೆಗೆ ತಂತ್ರಜ್ಞಾನ ಕೂಡ ಬಹಳ ಬೇಕಾಗ್ತದೆ. ಆಮೇಲೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಮುಕ್ತವಾದಂತಹ ಒಂದು ಪದಾರ್ಥವನ್ನು ತಾವು ತಯಾರು ಮಾಡಬೇಕು, ಈ ಎಲ್ಲಾ ಸವಾಲುಗಳು ತಮ್ಮ ಮುಂದಿದ್ದು ಇದನ್ನು ನೀವು ಯಾವ ರೀತಿ ಮಾಡಿಕೊಂಡ್ರಿ, ಯಾವ ರೀತಿ ನಿಭಾಯಿಸಿದ್ರಿ? ಸರ್, ಈ ಸವಾಲುಗಳನ್ನ ನಿಭಾಯಿಸಕ್ಕೆ ನಾನೊಂದು ಪರಿಹಾರ ಕಂಡುಕೊಂಡೆ. ಉದಾಹರಣೆ ಹೇಳಬೇಕಂದ್ರೆ, ಅವ್ರು ನನಗೆ ಗುರು ಅಂತ ಅಂದ್ರೂ ಅಡ್ಡಿ ಇಲ್ಲ. ಅಡಿಕೆಯನ್ನ ಜಗತ್ತಿನ ತುಂಬಾ ವಿಷಕಾರಿ ಎನ್ನುವಂತ ಕಾಲದಲ್ಲಿ ಅದರಿಂದ ಉಪಯೋಗ ಅತ್ಯತೆಕ್ಷಿಂದ ಅದನ್ನ ನಾಡಿಗೆ ಪ್ರದರ್ಶನ ಮಾಡಿ ನಾಡಿನಲ್ಲಿ ಅಡಿಕೆ ಬೆಳೆಗಾರರ ಬದುಕನ್ನು ಹಸನ ಮಾಡಿದವರು ನಿವೇದನ್ ನೆಂಪೆ. ಅವ್ರನ್ನ ವಿಡಿಯೋ ನೋಡ್ತಾ ಇದ್ದೆ ನಾನು. ಇಂತಹ ಸಂಕಷ್ಟ ಪರಿಸ್ಥಿತಿಯೊಳಗೂ ರಾಷ್ಟ್ರ ಮಟ್ಟದೊಳಗೆ ಮಿಂಚಿದ್ರಿ ಅವರೆಲ್ಲ ಸವಾಲುಗಳನ್ನ. ಬೆಲ್ಲ ಮತ್ತು ಈ ತಂತ್ರಜ್ಞಾನ ಇದರಲ್ಲಿ ಬಹಳಷ್ಟು ಮುಂದುವರೆದಿತ್ತು, ಬಟ್ ಅಡಿಕೆ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಅಂಥದನ್ನ ಅವ್ರು ಈಸಿಯಾಗಿ ಕ್ಲಿಯರ್ ಮಾಡಿದ್ರಲ್ರಿ, ಅದಕ್ಕೆ ನಾನು ಸಹಿತ ಬೆಲ್ಲದಲ್ಲಿಯೂ ಕ್ಲಿಯರ್ ಮಾಡಬಹುದಲ್ಲ. ಈ ತಂತ್ರಜ್ಞಾನ ಇರಬಹುದು, ಆದಷ್ಟು ಮೊದಲಿನ ತರ ಲೇಬರ್ನ ಕಡಿಮೆ ಮಾಡೋದಿರಬಹುದು, ಅಥವಾ ಮಾರುಕಟ್ಟೆ ಇರಬಹುದು, ಅಥವಾ ಇದರಲ್ಲಿ ಇರುವಂತ ಈಗ ನಮ್ಮಲ್ಲಿ ಮೊದಲು ಹೆಂಗಿರ್ತೈತ್ರಿ, ಅತಿ ಹೆಚ್ಚು ಕಬ್ಬಿನ ಹಾಲು ಲಾಸ್ ಆಗ್ತಿತ್ತು, ಅದನ್ನ ಹೆಂಗ್ ಕಡಿಮೆ ಮಾಡ್ಕೋಬೇಕು, ಆಮೇಲೆ ರೈತ ಅದರಲ್ಲಿ ಮೌಲ್ಯವರ್ಧನೆ ಹೆಂಗ್ ಮಾಡ್ಕೋಬೇಕು, ಅನೇಕ ಸವಾಲುಗಳನ್ನ ಅವರನ್ನ ನೋಡಿ ಕಂಡುಕೊಂಡಿರಿ. ಅವ್ರನ್ನ ನೋಡಿ ಸವಾಲುಗಳನ್ನ ಅವ್ರು ಹೆಂಗ್ ನಿಭಾಯಿಸಾರೋ ಅದನ್ನ ನಾನು ಮಾಡ್ಕೊಳ್ಲಿಕ್ಕೆ ಅವ್ರು ನನಗೊಬ್ರು ಮಾರ್ಗದರ್ಶಕರು, ನಮ್ಮ ಗುರುಗಳಂದ್ರೂ ಅಡ್ಡಿಲ್ಲ. ಅಂತವ್ರ ಜೊತೆ ನಾನು ಸಂಪರ್ಕ ಹೊಂದಿ ಅವ್ರ ಜೊತೆ ನಾನು ಸಮಸ್ಯೆಗಳನ್ನ ಹೇಳ್ಕೊಂಡು ಇಂಥದ್ ಮಾಡ್ಕೊಂತ ಬಂದಿ ಸರ್. ನಾನು ಈಗ ಮಾರುಕಟ್ಟೆ ಸಮಸ್ಯೆ ಏನತ್ತಂದ್ರೆ ಸರ್, ಯಾವತ್ತು ನಾವು ನಾನ್ ರೈತ ನನಗೆ ಸಮಸ್ಯೆ ಆದಾಗ ರಸ್ತೆ ಮೇಲೆ ಹೋರಾಟ ಮಾಡಲಿಕ್ಕೆ ಸಿದ್ಧ, ನಾನು ಬೆಳೆದಂತ ಬೆಳೆಯನ್ನು ಸಹಿತ ರಸ್ತೆ ಮೇಲೆ ಹೋಗಿ ಮಾರಾಟ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಎನ್ನುವಂತ ಮನೋಭಾವನೆ ಎಂದು ರೈತನಿಗೆ ಬರ್ತದೆ, ಅಂದ ರೈತ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ತಾನ, ಈ ದೇಶಕ್ಕೆ ಅನ್ನ ಹಾಕುವ ರೈತಗೆ ಒಂದು ತೃಪ್ತಿ ಆಗತ್ತೆ ಅನ್ನುವಂತ ಮನೋಭಾವನೆ ಇದೆ. ಮಾರುಕಟ್ಟೆಯನ್ನು ನಾನು ಹೇಗೆ ಮಾಡ್ತಿದ್ದೆ ಅಂದ್ರೆ ಸರ್, ನಾನು ಬೆಂಗಳೂರಿಗೆ ಹೋದ್ರೆ ಈ ಮೆಟ್ರೋ ರೈಲ್ನಲ್ಲಿ ನಮ್ಮ ವೆರೈಟಿ ಜಾಗರಿ ಪಾಂಪ್ಲೆಂಟ್ ಅನ್ನು ಕೊಡ್ತಿದ್ದೆ. ಅವರಿಗೆ ಒಂದೊಂದು ಟೇಸ್ಟಿಗೆ ಎಲ್ಲರೂ ಟ್ರೈನ್ ಅಲ್ಲಿ ಕೂತ್ಕೊಂಡವ್ರು ಕೊಡ್ತಿದ್ದೆ. ಅವ್ರ ಸರಿ ಎನಿಸಿದವ್ರು ನನ್ನ ನಂಬರ್ ತಗೊಳ್ತಿದ್ರು, ಇಲ್ಲ ಅಲ್ಲೇ ಆರ್ಡರ್ ಕೊಡ್ತಿದ್ರು. ಈ ರೀತಿಯಾಗಿ ಬೆಂಗಳೂರಲ್ಲಿ ಎಲ್ಲ ಜನಾಂಗದವ್ರನ್ನ ಭೇಟಿಯಾದೆ. ಆಮೇಲೆ ಈಗ ರಾಜಕೀಯ ಫಂಕ್ಷನ್ಗಳಿದ್ದಲ್ಲಿ ಅವ್ರಿಗೆ ಭೇಟಿಯಾಗಿ ನಾನು ತಯಾರು ಮಾಡಿದಂತ ಬೆಲ್ಲವನ್ನು ಕೊಡೋದು, ಅವ್ರ ಕಡೆಯಿಂದ ಆರ್ಡರ್ ತಗೊಳ್ಳೋದು, ಅಪಾರ್ಟ್ಮೆಂಟ್ಗಳಿಗೆ ಹೋಗುದು. ನಾನು ರೈತ ಬಂದಿದ್ದೀನಿ ಮಾರಾಟಕ್ಕೆ ಅಂದಾಗ ರೈತನ ಮೇಲೆ ಇರುವಂತ ವಿಶ್ವಾಸ ಇವತ್ತು ಯಾವ ವ್ಯಾಪಾರಿ ಮೇಲೂ ಇಲ್ಲ. ರೈತನ ಮೇಲೆ ಅಂತದೊಂದು ಗೌರವ ಇದೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ರೈತನಿಗಿರುವಂತ ಗೌರವ ಇನ್ಯಾರಿಗೂ ಇಲ್ಲ. ನಾನು ಪ್ರತಿ ಅಪಾರ್ಟ್ಮೆಂಟ್ಗೆ ಹೋದಾಗ ನನ್ನನ್ನು ಇವತ್ತಿಗೂ ಯಾರೂ ಅಲ್ಲಗಳಿದಿಲ್ಲ. ಆ ಬೆಂಗಳೂರಿನಲ್ಲಿ ಇರುವಂತ ಅಪಾರ್ಟ್ಮೆಂಟ್ ಅಧಿಕಾರಿಗಳಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರಬಹುದು, ಕಲಿತವರು ಇರಬಹುದು, ಎಲ್ಲರೂ ಸಹಿತ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ರೈತರ ತಂದಿದ್ದೀನಿ ಅಂತಂದಾಗ ಅವರು ತುಂಬಾ ಹೃದಯದಿಂದ ಪ್ರೀತಿಯಿಂದ ನನ್ನ ಹತ್ರ ಖರೀದಿ ಮಾಡಿದ್ದಾರೆ. ಅದನ್ನ ನಾನು ರೈತನಾಗಿ ಅದನ್ನು ಮೆಚ್ಚಲೇಬೇಕಾದಂತ ವಿಷಯ. ಅದಕ್ಕೆ ಉಳಿದ ರೈತರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ನಿಮ್ಮ ವಸ್ತುವನ್ನ ನೀವು ಕೈಯಾರೆ ಹೋದು ರೈತ ಬೆಳೆದಂತ ವಸ್ತುವನ್ನು ಮಾರ್ಲಿಕ್ಕೆ ಹೋದ್ರೆ ನೀವು ಸಕ್ಸಸ್ ಆಗ್ತೀರಿ ಅನ್ನುವಂತ ನನ್ನ ಮಾತು ಹೇಳ್ತೀನಿ. ಈಗ ತಾವು ಮಾರ್ಕೆಟ್ ಮಾಡಬೇಕಾದ್ರೆ ಸಾಕಷ್ಟು ಕಷ್ಟಪಟ್ಟಿರಿ. ನೇರವಾಗಿ ತಾವು ಗ್ರಾಹಕರಿಗೆ ಹೋಗಿ ಅವರು ಪರಿಚಯ ಮಾಡಿಕೊಂಡು ತಮ್ಮ ಒಂದು ಉತ್ಪನ್ನವನ್ನು ಪರಿಚಯ ಮಾಡಿಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರಿ. ಇಷ್ಟು ಮಾಡಬೇಕಾದ್ರೆ ಮತ್ತೆ ಅದರ ಜೊತೆಗೆ ಈ ಕೆಲಸವನ್ನು ಮಾಡಬೇಕು ಅಂತಂದಾಗ ಬಹಳಷ್ಟು ನಿಮಗೆ ಒತ್ತಡ ಇರಬೇಕು. ನಿಮ್ ಜೊತೆಗೆ ಮತ್ತೆ ಯಾರ್ಯಾರು ಸಹಕಾರ ಮಾಡ್ತಾ ಇದ್ರು? ನನ್ನ ಜೊತೆಯಲ್ಲಿ ನನಗೆ ಸಹಕಾರ ಮಾಡೋರು ಅಂತಂದ್ರೆ ನನಗೆ ನನ್ನ ಹೆಂಡತಿಯವರಿದ್ದಾರೆ. ನಾನು ಹೊರಗಡೆ ಮಾರುಕಟ್ಟೆಗೆ ಹೋದಾಗ ಇಡೀ ಸಂಪೂರ್ಣ ಈ ಪ್ಲಾಂಟ್ನ ಜವಾಬ್ದಾರಿಯನ್ನ ನನ್ನ ಶ್ರೀಮತಿಯವರು ತೆಗೆದುಕೊಳ್ತಾರೆ. ಆಮೇಲೆ ನಾನು ಕ್ವಾಲಿಟಿ ಕಬ್ಬನ್ನ ಖರೀದಿ ಮಾಡಲಿಕ್ಕೆ ನಮ್ಮದೇ ಒಂದು ಟೀಮ್ ಮಾಡಿದ್ವಿ ಸರ್. ಈಗ ನಮ್ಮ ಪ್ಲಾಂಟ್ನಲ್ಲಿ ನೇರವಾಗಿ 74 ಜನ ಕೆಲಸಗಾರರಿದ್ದಾರೆ ಸರ್. ಆ 74 ಜನರಿಗೆ ಕೆಲಸ ಕೊಟ್ಟಿದ್ದೀವಿ ಅನ್ನೋದು ತೃಪ್ತಿ ನಮಗಿದೆ ಸರ್. ಈ ಕ್ವಾಲಿಟಿ ಚೆಕ್ ಮಾಡೋದಿರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ನಾನ್ 10th ಫೇಲ್ ಸರ್. ಆದ್ರೆ ನನ್ನಲ್ಲಿ MBA, BBA, MSc, BSc ಮುಗಿಸಿದಂತವರು ಬೆಂಗಳೂರು ಆಪ್ಷನ್ ಅಲ್ಲಿ ಹಿಡ್ಕೊಂಡು ಎಲ್ಲ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಹೀಗಾಗಿ ಸರ್ ನನಗೆ ಯಾವುದೇ ತರ ತೊಂದರೆ ಆಗಿಲ್ಲ. ನಮ್ಮ ಹೆಂಡತಿಯವರು ಕ್ವಾಲಿಟಿ ಚೆಕ್ ಮಾಡುವಾಗ ಅಥವಾ ಅದನ್ನ ಕ್ವಾಲಿಟಿ ಫುಡ್ ಅನ್ನ ರೆಡಿ ಮಾಡ್ಕೊಳ್ಳುವಾಗ ನನ್ನ ಹೆಂಡತಿ ಇರ್ತಾಳೆ, ನಾನು ಮಾರುಕಟ್ಟೆಗೆ ಹೋದ್ರೆ ನನ್ನ ಹೆಂಡತಿ ಇರ್ತಾಳೆ, ನಾನು ಇಲ್ಲೇ ಇದ್ದಾಗ ನಮ್ಮ ಹೆಂಡತಿಯವರು ಮನೆ ಕೆಲಸ ನೋಡ್ಕೊಂಡಿರ್ತಾರೆ. ಹೀಗಾಗಿ ನಾವು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಚೆನ್ನಾಗಿ ನೋಡ್ಕೋತಾ ಇರ್ತೀವಿ. ನಮ್ಮ ತಾಯಿಯವರು ಇದ್ದಾರೆ, ಅವ್ರ ತಾಯಿಯವರು ಮನೆ ನೋಡ್ಕೊಂಡ್ರೆ ನನ್ನ ಹೆಂಡತಿ ಇಲ್ಲಿ ಪ್ರೊಡಕ್ಷನ್ ನೋಡ್ಕೋತಾರೆ, ನನ್ನ ಹೆಂಡತಿ ಪ್ರೊಡಕ್ಷನ್ ನೋಡ್ಕೊಂಡ್ರೆ ನಾನು ಮಾರುಕಟ್ಟೆಯನ್ನು ನೋಡ್ಕೋತೀನಿ. ಇದೊಂದು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್ ನಾವು. ಈಗ ಮಾರ್ಕೆಟಿಂಗ್ ವ್ಯವಸ್ಥೆ ಹೆಂಗದಂತೀರಿ, ನೆಟ್ವರ್ಕ್ ಹೆಂಗದಂತೀರಿ ನಿಮ್ದು? ಮಾರುಕಟ್ಟೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸರ್. ವಿಷಮುಕ್ತ ಆಹಾರ ವಿಷಮುಕ್ತ ಜಗತ್ತು ನಮ್ಮ ಕನ್ಸೆಪ್ಟ್ ಇದೆ ಸರ್. ಯಾವತ್ತು ರೈತ ತಾನು ಬೆಳೆದಂತ ವಿಷಮುಕ್ತ ಆಹಾರವನ್ನು ಕೊಡ್ಲಿಕ್ಕೆ ತಯಾರಾದ್ರೆ ಸರ್, ವಿಷಮುಕ್ತ ಆಹಾರವನ್ನು ಪ್ರೀತಿಯಿಂದ ತಿನ್ಲಿಕ್ಕೆ ಗ್ರಾಹಕರು ರೆಡಿ ಇದ್ದಾರೆ ಸರ್. ಅದಕ್ಕಾಗಿ ನಮ್ಮ ಮಾರುಕಟ್ಟೆ ಬಹಳ ಚೆನ್ನಾಗಿ ಬೆಳೆದ ಸರ್. ಈಗಾಗಲೇ ನಾವು 5 ಕಂಟ್ರಿಯನ್ನು ರೀಚ್ ಆಗಿದ್ದೀವಿ. 5 ದೇಶದಲ್ಲಿ ನಮ್ಮ ಬೆಲ್ಲವನ್ನು ಮಾರ್ತಾ ಇದ್ದೀವಿ. ಇನ್ನಷ್ಟು ದೇಶಗಳಿಗೆ ಈ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕಂತ ಹೆಚ್ಚಿನ ನಮ್ಮ ಎಲ್ಲಾ ಟೀಮ್ ಇದೆ ಸರ್. ನನ್ನ ಗೆಳೆಯರ ಬಳಗ ಇದೆ ಸರ್, ನನ್ನ ಹಿತೈಷಿಗಳಿದ್ದಾರೆ, ನನ್ನ ಸಹೋದರರಿದ್ದಾರೆ, ನನ್ನ ಸಂಬಂಧಿಗಳಿದ್ದಾರೆ, ಆಮೇಲೆ ನನ್ನ ಸ್ನೇಹಿತರಿದ್ದಾರೆ. ಎಲ್ಲರನ್ನೂ ಕೂಡಿಸಿಕೊಂಡು ಇದನ್ನ ಮಾಡ್ತೀವಿ ಸರ್. ಅದರಲ್ಲಿ ಇನ್ನೊಂದೇನಾಗುತ್ತೆ ಸರ್, ನನಗೊಂದೊಂದ್ಸರಿ ಇಂಗ್ಲಿಷ್ ನನಗೆ ತಿಳಿದೇ ಇದ್ದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರಿದ್ದಾರೆ ಸರ್, ಅವರಿಗೆ ನಾನು ಇದನ್ನ ಕಳಿಸಿಕೊಡ್ತೀನಿ. ನಮ್ಮ ಸಹೋದರ ಸಂಬಂಧಿಯವರಿದ್ದಾರೆ, ಬಸವರಾಜ್ ದಲಾಲ್ ಅಂತ ಹೆಚ್ಚಿಂದ, ನಮ್ಮ ಮಾವನವರವರು, ನನಗೆ ಏನಾದರೂ ತಿಳಿದಿದ್ರೆ ಅವರನ್ನ ಸಜೆಷನ್ ತಗೋತೀನಿ. ಆಮೇಲೆ ನನಗೆ ಯಾವ್ದಾದ್ರು ಇಂಗ್ಲಿಷ್ ನನಗೆ ಮೇಲ್ ಮುಖಾಂತರ ಬಂತಂದ್ರೆ ನಮ್ಮ ರಾಜು ಚಮಕೇರಿ ಅಧ್ಯಕ್ಷದ ನನ್ನ ಆತ್ಮೀಯ ಸ್ನೇಹಿತ, ನನಗೆ ಏನಾದರೂ ತಿಳಿದೇ ಇದ್ದಾಗ ಅವರನ್ನು ಸಂಪರ್ಕ ಮಾಡಿ ಅದನ್ನ ಅನುವಾದ ಮಾಡಿಕೊಂಡು ನಾನು ಮಾಡ್ತೀನಿ. ಅವರು ಎಲ್ಲ ನನಗೆ ಬಹಳ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಈಗ ಇಂಥ ಒಂದು ವ್ಯವಸ್ಥೆ ಒಳಗೆ ನಾವು ಸಾವಯವದ ಬಗ್ಗೆ ಅಥವಾ ರಾಸಾಯನಿಕ ಮುಕ್ತವಾದಂತಹ ಈ ಪದಾರ್ಥಗಳದಾವ ಅಂತ ಹೇಳಿ ಜನರಿಗೆ ನಂಬಿಸುವಂತಹದ್ದು ಒಂದು ಕಷ್ಟದ ಕೆಲಸ ಇವತ್ತಿನ ದಿವಸ. ಅದರೊಳಗೆ ಏನು ಒಂದು ವಿಚಾರ ಅದ ಅಂತಂದ್ರೆ, ಸಾವಯವ ಉತ್ಪಾದನೆಗಳೇನಿರ್ತಾವ ಅಥವಾ ರಾಸಾಯನಿಕ ಮುಕ್ತವಾದಂತಹ ಉತ್ಪಾದನೆಗಳೇನಿರ್ತಾವ ಅವು ಸ್ವಲ್ಪ ತುಟ್ಟಿ ಇರ್ತಾವ, ಬಹಳ ಕಾಸ್ಟ್ಲಿ. ಅವನ್ನ ತಗೊಳ್ಳೋದಕ್ಕಿಂತ ಸುಮ್ಮ ನಮಗೆ ಮಾರ್ಕೆಟ್ನೊಳಗೆ ಯಾವ್ದು ಚಲೋ ಸಿಗ್ತದ, ಸೋಯಿ ಸಿಗ್ತದ, ಅದನ್ನು ತಗೊಳ್ಳುವಂತಹ ಒಂದು ವಿಚಾರ ಇರ್ತದ. ಈ ನಿಟ್ಟಿನೊಳಗೆ ತಮ್ಮ ಅನುಭವ ಏನದಂತೀರಿ? ಈ ನಿಟ್ಟಿನೊಳಗೆ ಮೊದಲೇ ಅನುಭವ ಅಂದ್ರೆ ಸರ್, ನಾವು ಡೀಲರ್ಗಳಿಗೆ ಕೊಟ್ಟಾಗ ಅದು ದುಪ್ಪಟ್ಟಾಗಿ ಗ್ರಾಹಕನ ಕೈ ಸೇರ್ತದೆ ಸರ್. ನಾವು ಡೀಲರ್ಗಳು ಕೊಡದ ಬಂದ್ ಮಾಡಿದೀವಿ ಸರ್. ನಾವು ನೇರವಾಗಿ ಗ್ರಾಹಕರನ್ನ ಸಂಪರ್ಕ ಮಾಡ್ತೀವಿ ಸರ್. ಡೀಲರ್ಗೆ 10 ರೂಪಾಯಿ ಕೊಟ್ಟು ಅವ್ ಇನ್ 10 ರೂಪಾಯಿ ತಗೊಂಡು 20 ರೂಪಾಯಿ ಅವ್ರಿಗೆ ಬರ್ಡನ್ ಮಾಡೋಕ್ಕಿಂತ ನಂದ ಮೂಲ ರೇಟವನ್ನು ಕೊಟ್ಟು ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಹಾಕಿ ಕೊಟ್ಟಾಗ ಮಾರುಕಟ್ಟೆಯೊಳಗೆ ಕಡಿಮೆ ಬೆಲೆ ಬೆಲ್ಲ ಏನ್ ಸಿಗ್ತೈತಿ ಅದೇ ರೇಟಿಗೆ ನಮ್ಮ ಉತ್ತಮವಾದ ಬೆಲ್ಲ ಆ ಗ್ರಾಹಕರ ಮನೆ ಸೇರ್ತಾ ಇದೆ. ನಾವು ಈಗ ತಾನೇ ನಮಗೆ ಭಾರತ ಸರ್ಕಾರದವ್ರು ಇನ್ನೊಂದು ಅನುಕೂಲ ಮಾಡಿಬಿಟ್ಟಾರೆ. ನನ್ನಲ್ಲಿ ತಯಾರಾದಂತ ಪ್ರಾಡಕ್ಟ್ ಬೆಲ್ಲವನ್ನ ಭಾರತ ದೇಶ ತುಂಬ 8 ರೂಪಾಯಿ ಕೆಜಿ ಡೋರ್ ಡೆಲಿವರಿ ಗ್ರಾಹಕರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸವನ್ನು ಭಾರತದ ಅಂಚೆ ಇಲಾಖೆ ಮಾಡಿದೆ. ಮತ್ತು ಕರ್ನಾಟಕ ತುಂಬ ಯಾವುದೇ ಮೂಲೆಯಲ್ಲೂ 4 ರೂಪಾಯಿ 70 ಪೈಸೆಯಲ್ಲಿ ರೀಚ್ ಮಾಡುವಂತ ಕೆಲಸವನ್ನು ಭಾರತದ ಅಂಚೆ ಇಲಾಖೆ ನನ್ನ ಜೊತೆ ನಿನ್ನೆ ಟೈಪ್ ಮಾಡ್ಕೊಂಡಿದ್ದೀನಿ ಸರ್. ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಒಬ್ಬ ರೈತ ಬೆಳಿತನ ತಂದಾಗ ಇಲಾಖೆ ಇರಬಹುದು, ಅಂಚೆ ಇಲಾಖೆ ಇರಬಹುದು, ಸಾರಿಗೆ ಇಲಾಖೆ ಇರಬಹುದು, ಎಲ್ಲನೂ ಸಪೋರ್ಟ್ ಮಾಡ್ತದೆ. ಬಟ್ ನಾವು ಎಲ್ಲರ ಜೊತೆ ಕೃಷಿ ಅಧಿಕಾರಿಗಳ ಜೊತೆ, ಈಗ ನಮ್ಮ ಬಿಜಾಪುರ ಕೃಷಿ ಅಧಿಕಾರಿಗಳು ಸರ್ ಮೊದಲಿಂದ್ರೂ ನನ್ನ ಪರಿಚಯ, ಅವಾಗಿಂದ ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ. ನಮ್ಮ ಅನುಭವವನ್ನು ಅವ್ರಿಗೆ ಹೇಳ್ತೀವಿ, ನಮ್ಮಲ್ಲಿ ಏನಾದರೂ ಅವ್ರಿಗೆ ಕೇಳ್ತೀವಿ. ಇದ್ರ ಉದ್ದೇಶ ಇಷ್ಟೇ ಸರ್, ರೈತ ತಾನು ಕೃಷಿ ಇಲಾಖೆಯಿಂದ ಇರಬಹುದು, ಅಂಚೆ ಇಲಾಖೆಯಿಂದ, ಸರ್ಕಾರ ಎಲ್ಲವನ್ನೂ ಮಾಡಿದೆ. ಇವತ್ತು ನಾನು ಬ್ರ್ಯಾಂಡಿಂಗ್ ಮಾಡಿದ್ದೀನಿ, ನೇಚರ್ ಅಥವಾ ಬ್ರ್ಯಾಂಡ್ ಮಾಡಿದ್ದೀನಿ, ಆ ಬ್ರ್ಯಾಂಡ್ ಮಾಡೋಕ್ಕೂ ಸರ್ಕಾರ ರೊಕ್ಕ ಕೊಟ್ಟಿದ್ರಿ, ನಾನು ಪ್ಲಾಂಟ್ ಹಾಕ್ಲಿಕ್ಕೂ ಸರ್ಕಾರ ರೊಕ್ಕ ಕೊಟ್ಟಿದೆ, ಇವತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಂದ್ರೆ ಅದ್ರ ಕನ್ಸೆಷನ್ ಮಾಡಿ ಕೊಡ್ತಾ ಇದೆ ಸರ್ಕಾರ, ಇನ್ನೇನ್ ಮಾಡ್ಬೇಕ್ರಿ? ಮತ್ತ ಪ್ರಚಾರನೂ ಸರ್ಕಾರ ಕೊಡ್ತಾ ಇದ್ರಿ? ಇನ್ ಇಷ್ಟೆಲ್ಲಾನು ಸರ್ಕಾರ ಇಲಾಖೆ ಮಾಡಿದ ಮೇಲೆ ಅದಕ್ಕೆ ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದ್ರೆ ಹೇಗೆ ಸರ್ ನಾವು? ಅದಕ್ಕಾಗಿ ಇಂಥ ಆ ಸರ್ಕಾರ, ನಾನೊಬ್ಬ ರೈತನಾಗಿ ಇಷ್ಟು ಫೆಸಿಲಿಟಿ ಕೊಟ್ಟ ಒಬ್ಬ ರೈತನನ್ನು, 1.5 ಎಕರೆ ಇರುವಂತಹ ರೈತನನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಲ್ಪಿಸಲಿಕ್ಕೆ ಕೊಟ್ಟು ಬ್ರ್ಯಾಂಡಿಂಗ್ ರೊಕ್ಕ ಕೊಟ್ಟಿದೆ, ನಾನು ಪ್ಲಾಂಟ್ ಹಾಕ್ಲಿಕ್ಕೆ ರೊಕ್ಕ ಕೊಟ್ಟಿದೆ, ಮಾರುಕಟ್ಟೆಗೆ ರೊಕ್ಕ ಕೊಟ್ಟಿದೆ, ಎಲ್ಲಕ್ಕೂ ರೊಕ್ಕ ಕೊಟ್ಟಿಸಿಂದ ರೈತನನ್ನು ಇಷ್ಟು ಉತ್ತೇಜನಗೊಳಿಸಿದ್ದ ಅಂತ ಸ್ಕೀಮ್ ಯಾವ್ದಾದ್ರೆ ಅದು ODOP ಸ್ಕೀಮ್. ಅದಕ್ಕೆ ನಾನು ಇನ್ನೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಆ ಹಿರಿಯ ಕೃಷಿ ಅಧಿಕಾರಿಗಳಿಗೆ, ಆ ಸರ್ಕಾರದ ನರೇಂದ್ರ ಮೋದಿ ಅವರಿಗೆ ನಾನು ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ರೈತನಾಗಿ ನಾನು ತುಂಬಾ ಹೃದಯದಿಂದ ನನ್ನ ಕುಟುಂಬದಿಂದ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಅವರು ಬಹಳ ಸಂತೋಷ ಈ ಮಾತನ್ನ ಕೇಳಿ. ಯಾಕಪ್ಪ ಅಂತಂದ್ರೆ ಸರ್ಕಾರದ ಏನು ಯೋಜನೆಗಳಿರ್ತಾವ ಅವು ರೈತರ ಕಲ್ಯಾಣಕ್ಕಾಗಿ ಇರುವಂತಹ ಯೋಜನೆಗಳು, ಅವುಗಳನ್ನ ಸದುಪಯೋಗ ಮಾಡಿಕೊಳ್ಳುವಂತಹ ಒಂದು ವಿಚಾರ ಏನಿರ್ತದೆ ಅದು ರೈತರ ಮೇಲೆ ಇರ್ತದೆ. ಅದರ ಜೊತೆಗೆ ತಾವು ಹೇಳದಂಗ ಎಲ್ಲರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲರ ಸಂಪರ್ಕದೊಳಗಿದ್ರಪ್ಪ ಅಂತಂದ್ರೆ ತಮಗ ಈ ಒಂದು ಈ ಲಾಭ ಸಿಗುವುದಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ ಅನ್ನುವಂತಹ ಒಂದು ವಿಚಾರ ತಾವು ಈಗ ಸಾಬೀತು ಮಾಡಿದ್ದೀರಿ ಅಂತ ಹೇಳಬಹುದು. ಮಾಲಿಂಗಪ್ಪ ಅವರು ಈಗ ಶುರು ಮಾಡಿದಂತಹ ಸಂದರ್ಭದೊಳಗೆ ಬಹಳ ಕಡಿಮೆ ಅವಧಿಯೊಳಗೆ ತಾವು ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದ್ದೀರಿ ಅಂತ ಅನಿಸ್ತದೆ. ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ ಎಷ್ಟು ಉತ್ಪಾದನೆ ಮಾಡ್ತಾ ಇದ್ರಿ ಒಂದು ವರ್ಷಕ್ಕೆ, ಈಗ ಎಷ್ಟು ಉತ್ಪಾದನೆ ಇದೆ, ಎಷ್ಟು ಆದಾಯ ಇದೆ ಸ್ವಲ್ಪ ಹೇಳಬಹುದು? ನಾವು ಪ್ರಾರಂಭ ಮಾಡಿದಾಗ ನಮ್ಮ ಪ್ಲಾಂಟ್ ನಲ್ಲಿ ಪ್ರತಿದಿನ 3 ಕ್ವಿಂಟಲ್ ಬೆಲ್ಲವನ್ನ ರೆಡಿ ಮಾಡ್ತಿದ್ವಿ ಸರ್. ಅದ್ ಹಾಗೆ ಬರ್ತಾ ಬರ್ತಾ ಬರ್ತಾ 2 ಟನ್ ವರೆಗೆ ಬಂದಿವಿ. ಇವತ್ತಿನ ದಿನ ನಾವು ನಮ್ಮ ಕಾರ್ಖಾನೆಯಲ್ಲಿ 40 ಟನ್ ಕಬ್ಬವನ್ನು ಕ್ರಶ್ ಮಾಡಿ 4 ಟನ್ ಪ್ರೊಡಕ್ಷನ್ ಅನ್ನು ಹೊರಗ್ತಿರ್ತಾ ಇದೀವಿ. ಇವತ್ತು ನಾವು 50 ರೂಪಾಯಿ ಕೆಜಿಯಿಂದ ಹಿಡಿದು 1,000 ರೂಪಾಯಿ ಕೆಜಿವರೆಗೆ ಬೆಲ್ಲವನ್ನು ಮಾರಾಟ ಮಾಡ್ತಿದ್ದೀವಿ. ಆವತ್ತು ನಮಗೆ ಬೆಲ್ಲ ಆತಂದ್ರೆ ಹೆಂಗಿತ್ತು ಅಂತಂದ್ರೆ ಸರ್, ಸ್ಟಾರ್ಟಿಂಗ್ ದಲ್ಲಿ ನಮ್ ಬೆಲ್ಲ ಕೆಳವರು ಇದ್ದಿರ್ಲಿಲ್ಲ, ತಿಂದಾದ್ಮೇಲೆ ಹೆಂಗ ಪರಿಚಯ ಆಗತ್ತಾಗತ್ತ ಹೋಯ್ತು. ನಾವು 100 ಲಕ್ಷ ರೂಪಾಯಿ ಎನಿಸದೇ ಇರುವಂತಹ ರೈತರನ್ನ ಕೋಟಿ ರೂಪಾಯಿಗಳ ಆದಾಯದವರೆಗೆ ತಂದು ಹಚ್ಚಿದ್ದು ಈ ಬೆಲ್ಲದ ಉದ್ಯಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್, ತುಂಬಾ ಹೃದಯದಿಂದ ಖುಷಿಯಿಂದ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಅವತ್ತು 1,000 ಒಳಗೆ ಎಣಿಕೆ ಮಾಡ್ತಿದ್ದೀವಿ, ಇವತ್ತು ಪ್ರತಿ ವರ್ಷ ಕೋಟಿಗಳೊಳಗೆ ನಮ್ದು ಟ್ರಾನ್ಸಾಕ್ಷನ್ ಇದೆ ಸರ್. ಬಹಳ ಖುಷಿ ಆಗ್ತದೆ ತಮ್ಮ ಮಾತುಗಳನ್ನು ಕೇಳಿ. ಸಾಮಾನ್ಯವಾಗಿ ನಾವು ಮಾತಾಡಿಸುವಂತಹ ಸಂದರ್ಭದೊಳಗೆ ರೈತರಿಗೆ ಲಾಭ ಆಗಿರ್ತದೆ ಅನ್ನುವಂತಹ ವಿಚಾರವನ್ನ ಅನೇಕ ಪ್ರಗತಿಪರ ರೈತರು ನಮಗೆ ಹೇಳ್ತಾರೆ. ಆದ್ರೆ ತಾವು ಹೇಳದಂಗ ಅವರ ಆದಾಯ ಲಕ್ಷಗಳಲ್ಲಿ ಇರ್ತದೆ, ಆದ್ರೆ ತಾವು ಕೋಟಿ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಇದನ್ನ ಕೇಳಿ ಬಹಳ ಸಂತೋಷ ಆಗ್ತದೆ. ಈ ಒಂದು ವಿಚಾರ ನಮ್ಮ ರೈತರೆಲ್ಲರಿಗೂ ಒಂದು ಸ್ಫೂರ್ತಿ ಒಂದು ಪ್ರೇರಣೆ ನೀಡಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ತಾವು ಬಹುಶಃ ನನಗನ್ಸಿದ ಮಟ್ಟಿಗೆ ಕೋಟಿಗಳಲ್ಲಿ ಒಬ್ಬ ರೈತ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಸಾಧನೆಯನ್ನು ಮಾಡಿ ತಾವು ಏನು ನಮ್ಮ ಕೃಷಿ ಒಳಗೆ ಶಕ್ತಿ ಇದೆ ಅನ್ನೋದನ್ನ ತಾವು ಅನಾವರಣ ಮಾಡಿ ತೋರಿಸಿಕೊಟ್ಟಿದ್ದೀರಿ. ಶ್ರಮದೊಳಗೆ ಏನು ಶಕ್ತಿ ಇದೆ, ನಮ್ಮ ಯೋಚನೆಗಳಲ್ಲಿ ಏನು ಶಕ್ತಿ ಇದೆ, ನಮ್ಮ ಐಡಿಯಾಗಳಲ್ಲಿ ಏನು ಶಕ್ತಿ ಇದೆ ಅನ್ನುವಂಥದ್ದನ್ನು ತಾವು ತೋರಿಸಿಕೊಟ್ಟಿದ್ದೀರಿ. ಈಗ 18 ಬಗೆಯ ಏನು ಬೆಲ್ಲದ ಫ್ಲೇವರ್ ಮಾಡಿರಲ್ಲ, ಮತ್ತೆ ಇನ್ನು ಯಾವ್ದಾದ್ರೂ ಇದಕ್ಕೆ ಆಡ್ ಮಾಡಬೇಕಂತದನ ಇದೆ ಸರ್. ಈಗ ಯಾಕಂತಂದ್ರೆ ಈ ಫ್ಲೇವರ್ದಲ್ಲಿ ಇದ್ದೀವಿ ಸರ್, ಈಗ ನೆಕ್ಸ್ಟ್ ಏನ್ ಬರ್ತಾ ಇದ್ದೀವಿ ಅಂತಂದ್ರೆ ಗಿಡಮೂಲಿಕೆಗಳಿಂದ ಬರುವಂತಹ ಪದಾರ್ಥಗಳನ್ನು ಸೇರಿಸಿ ಈಗ ಸ್ಪೈಸಸ್ ನಲ್ಲಿ ಬಂದಿದ್ದೀವಿ ಸರ್, ಮಸಾಲೆ ಪದಾರ್ಥಗಳನ್ನು ಕುಡಿಸಿ ಬೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ಗಿಡಮೂಲಿಕೆಗಳನ್ನು ಕುಡಿಸಿದಂತ ಬೆಲ್ಲವನ್ನು ತಯಾರು ಮಾಡ್ಲಿಕ್ಕೆ ಈಗ R&D ನಡೆದಿದೆ ಸರ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಡೆದಿದೆ ಸರ್. ಅದ ಮುಗಿದ ನಂತರ ಅವುಗಳನ್ನ ಹೊರಗಡೆ ತರುವಂತ ಕೆಲಸವನ್ನ ಮಾಡ್ತೀವಿ. ಈಗ ಆಯುರ್ವೇದದಲ್ಲಿ ಹೇಳ್ತಾರೆ ಸರ್, ಆಯುರ್ವೇದದ ಯಾವ್ದಾರ ಒಂದು ಔಷಧ ಕೊಟ್ರೆ ಅದನ್ನ ಬೆಲ್ಲದಲ್ಲಿ ಸೇರಿಸ್ತೀವ್ರಿ, ಇಲ್ಲ ತುಪ್ಪದಲ್ಲಿ ಸೇರಿಸ್ತೀವ್ರಿ, ಇಲ್ಲ ಹಾಲಿನಲ್ಲಿ ಸೇರಿಸ್ತೀವ್ರಿ ಅಂತಾರೆ. ಅದನ್ನ ಬೆಲ್ಲದಲ್ಲಿ ಸೇರಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ಈಗ ಇನ್ಸ್ಟಂಟ್ ಕಾಫಿ ಅಂತೀವಿ, ಇನ್ಸ್ಟಂಟ್ ಟೀ ಅಂತೀವಿ, ಅವುಗಳೆಲ್ಲವನ್ನೂ ಸಹಿತ ಮಾರುಕಟ್ಟೆಗೆ ಬರಲಿಕ್ಕೆ ನಮ್ಮಲ್ಲಿ R&D ನಡೆದ ಸರ್. ದೇಶದಲ್ಲಿ ಉತ್ತಮವಾದಂತ ರೈತರು ಉತ್ತಮವಾದಂತಹ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ಕೊಡಲಿಕ್ಕೆ ಚಿಂತನವನ್ನು ನಡೆದ ಸರ್. ಈಗ ಆಗಲೇ ಹೇಳಿದೆಲ್ಲ ಸರ್ ನಾನು ಒಂದೇ ಮಾತಿನಲ್ಲಿ, 1 ಟನ್ ಕಬ್ಬಿನಿಂದ 30,000 ರೂಪಾಯಿ ಗಳಿಸಬಹುದು. ಅದನ್ನೇ ಬೆಂಗಳೂರಲ್ಲಿ ಹೋದ್ರೆ 1 ಟನ್ ಕಬ್ಬಿನಲ್ಲಿ 90,000 ರೂಪಾಯಿಯನ್ನು ಗಳಿಸಬಹುದು ಅನ್ನುವಂತ ಯೋಜನೆಯನ್ನು ಸಿದ್ಧಪಡಿಸಿದೀವಿ. ಬೆಂಗಳೂರಲ್ಲಿ 30 ರೂಪಾಯಿ ಗ್ಲಾಸ್ ಹಾಲು ಕುಡಿತೀವಿ ನಾವು ಕಬ್ಬಿನ ಹಾಲನ್ನ. 1 ಕೆಜಿ ಕಬ್ಬಿನಲ್ಲಿ 3 ಗ್ಲಾಸ್ ಹಾಲಾಗುತ್ತೆ, ಅಂದ್ರೆ 1 ಕೆಜಿ ಕಬ್ಬಿನ ಬೆಲೆ 3 ರೂಪಾಯಿ ಇದೆ. ನಮಗಲ್ಲಿ ಬೆಂಗಳೂರಾಗ ಕೂತು ಕುಡಿದಾಗ 1 ಕೆಜಿ ಕಬ್ಬಿನ ಹಾಲು 90 ರೂಪಾಯಿಗೆ ಹೋಗುತ್ತದೆ, ಅಂದ್ರೆ 90,000 ರೂಪಾಯಿ 1 ಟನ್ ಕಬ್ಬು ಇತ್ತು. ನಾವು ಎಕರೆಗೆ 50 ಟನ್ ಕಬ್ಬ ಬೆಳೆದಿವತ್ತಂದ್ರೆ 45 ಲಕ್ಷ ರೂಪಾಯಿ 1 ಎಕರೆ ಕಬ್ಬು ಬೆಳೆದ ರೈತ ಅದನ್ನ ನಾನೇ ಹಾಲು ತಯಾರು ಮಾಡಿ ನಾನೇ ಮಾರುಕಟ್ಟೆಯಲ್ಲಿ ಮಾರ್ತೀನಿ ಅನ್ನುವಂತ ದೃಢ ನಿರ್ಧಾರ ಮಾಡಿದ ಕರೆ ಆತಂದ್ರೆ ಆ ರೈತ 1 ಎಕರೆಗೆ 45 ಲಕ್ಷ ರೂಪಾಯಿ ಗಳಿಸೋದ್ರಲ್ಲಿ ಸಂಶಯನೇ ಇಲ್ಲ. 5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದೀವಿ, ಎಲೆಕ್ಟ್ರಿಸಿಟಿ ಇರಬಹುದು, ಟ್ರಾನ್ಸ್ಪೋರ್ಟೇಷನ್, 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ರೈತ 40 ಲಕ್ಷ ರೂಪಾಯಿ 1 ಎಕರೆ ಕಬ್ಬಿನಲ್ಲಿ ಗಳಿಸಿದ್ರೆ ನೆಮ್ಮದಿಯನ್ನು ನಿಟ್ಟುಸಿರು ಬಿಡುವುದರಲ್ಲಿ ಸಂದೇಹನೇ ಇಲ್ಲ. ನಾವು ಯಾವುದೇ MNC ಕಂಪನಿಗಳಲ್ಲಿ ಕೂಲಿ ಹಾಳಾಗೋಕ್ಕಿಂತ ಮಾಲಕನಾಗಿ ದುಡಿಯುವುದು ಒಳ್ಳೇದನ್ನುವಂತ ನನ್ನ ಮಾತು ಹೇಳ್ತಾ ಇದ್ದೇನೆ ಸರ್. ಮಲಿಂಗಪ್ಪ ಅವರೇ, ತಮ್ಮ ಅನುಭವ ಅಪಾರ ಇದೆ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9 1 6 2 5 1 1 1 ಈ ನಂಬರ್ಗೆ ಯಾವಾಗಾದ್ರೂ ಸಂಪರ್ಕ ಮಾಡಿ, ಫ್ರೀ ಇದ್ರೆ ತಮ್ಮಲ್ಲಿ ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡ್ತೀನಿ. ಯಾವುದೇ ರೈತರು ನನ್ನ ತೋಟಕ್ಕೆ ಯಾವಾಗ ಬೇಕಾದಾಗಾದ್ರೂ ತಾವು ವಿಸಿಟ್ ಮಾಡಬಹುದು ಅಂತ ಹೇಕ್ಷಿಂದ ಬನ್ರಿ, ನೀವು ನೋಡ್ರಿ, ನೀವು ಮಾಡ್ರಿ, ನೀವು ಬೆಳೀರಿ. ಆತ್ಮೀಯರೆ, ಈಗ ಮಾಲಿಂಗಪ್ಪ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 9 1 6 2 5 1 1 1 1 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಮಾಲಿಂಗಪ್ಪ ಇಟ್ನಾಳ್ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಮಾಲಿಂಗಪ್ಪ ಇಟ್ನಾಳ್ ಅವರೇ,

ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳನ್ನು ತಂದು ಸರ್ಕಾರದ ಯೋಜನೆಗೆ ಮಾರಿ ರೈತರು ಹೆಚ್ಚಿನ ಲಾಭ ಪಡೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಿನಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಲಕ್ಷ್ಮೀಬಾಯಿ ಅಮೃತ್ ಕುಂಬಾರ್ ಮತ್ತು ಸಂಗಡ್ಗರಿಂದ ಭಜನೆ ಪದ. ಓಂ ನಮಃ ಶಿವಾಯ ನಂದರಿ ಆನಂದಲಿಂದ ದೇವ ಆನಂದಲಿಂದ ಭಕ್ತರ ಸಲವಾಗಿ ಮಲ್ಲಿಗೆ ನಾಥ ಹರ್ಷಾದಿ ಬಂದ ಜಾನಾ ರಾಜನಾ.